ನಮಸ್ಕಾರ ಕರ್ನಾಟಕ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24 ಮತ್ತು 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಕೇಳಿ ಪಂಚಕರ್ಮ ಚಿಕಿತ್ಸೆ ಕುರಿತು ಬೆಳ್ಳಾರೆಯ ರಕ್ಷಾ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಅವಿನಾಶ್ ಶಾಂತಿಮೂಲೆ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅವಿನಾಶ್ ಶಾಂತಿಮೂಲೆ. ಇವರು ಬೆಳ್ಳಾರಿಯ ರಕ್ಷಾ ಆಯುರ್ವೇದ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಒಳ ಹೊರಗುಗಳ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ತೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅನ್ನುವಂತಹ ಒಂದು ಶಬ್ದವನ್ನು ನಾವು ಕೇಳ್ತೇವೆ. ಏನಾದರೂ ಕೂಡ ಭಯಂಕರವಾದಂತಹ ಒಂದು ಕಾಯಿಲೆ ಬಂದರೆ ಅಥವಾ ದೊಡ್ಡ ತೊಂದರೆ ಆದರೆ ಅಥವಾ ಏನಾದರೂ ಕೂಡ ಬೇಕು ಅಂತಾದರೆ ಒಂದು ಪಂಚಕರ್ಮ ಚಿಕಿತ್ಸೆ ಮಾಡಿಸಿ ಅಂತ ಹೇಳುವಂಥದ್ದನ್ನು ಸಲಹೆಯನ್ನು ತುಂಬ ಜನ ಕೊಡ್ತಾ ಇರುವಂಥದ್ದು ಕೇಳ್ತೇವೆ. ಈ ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು? ಇದು ಯಾತಕ್ಕಾಗಿ ಮಾಡಿಸುವುದು? ಬಹುತೇಕ ಎಲ್ರಿಗೂ ಈಗ ಆಯುರ್ವೇದ ಅಂದ ತಕ್ಷಣ ನೆನಪು ಬರುವಂಥದ್ದು ಪಂಚಕರ್ಮ ಅನ್ನುವಂಥದ್ದು ಕಾಮನ್ ಆಗಿ ಎಲ್ರಿಗೂ ನೆನಪು ಬರುವಂಥದ್ದು. ಹಾಗಾದರೆ ಈಗ ಹೆಚ್ಚಿನ ಜನರು ಹೇಗೆ ಮಾಡ್ತಾರೆ ಅಂತಂದರೆ, ಎಲ್ಲೋ ಹೋಗಿ ಈಗ ಆಯಿಲ್ ಮಸಾಜ್ ತಗೊಂಡಿರ್ತಾರೆ, ಇಲ್ಲದಿದ್ದರೆ ಸ್ಟೀಮ್ ಚೇಂಬರಲ್ಲಿ ಸ್ಟೀಮ್ ಬಾತ್ ತಗೊಂಡಿರ್ತಾರೆ. ಇದನ್ನೇ ಹೆಚ್ಚಿನವರು ಈಗ ಪಂಚಕರ್ಮ ಅಂತ ತಪ್ಪಾಗಿ ತಿಳಿದುಕೊಂಡಿರ್ತಾರೆ. ಹಾಗಿದ್ರೆ ಪಂಚಕರ್ಮ ಅಂತಂದರೆ ಇದರ ಹೊರತುಪಡಿಸಿ ಇದೆಲ್ಲ ಈಗ ಪಂಚಕರ್ಮಕ್ಕೊಂದು ಪ್ರೀ ರಿಕ್ವೈರ್ಮೆಂಟ್ಸ್, ಅಂದರೆ ಈಗ ಪಂಚಕರ್ಮ ಮಾಡೋಕ್ಕಿಂತ ಮೊದಲು ಮಾಡುವಂಥ ಹಲವಾರು ಥೆರಪಿಗಳು ಇದನ್ನು ಪಂಚಕರ್ಮದ ಪ್ರೀ ರಿಕ್ವೆಸೈಟ್ಸ್ ಆಗಿ ಕನ್ಸಿಡರ್ ಮಾಡ್ತೇವೆ ನಾವು. ಹಾಗಿದ್ರೆ ಪಂಚಕರ್ಮ ಅಂತಂದ್ರೆ ಮೇನ್ ಆಗಿ ಪಂಚ ಅಂತಂದ್ರೆ 5 ಅಂತ ಅರ್ಥ, ಕರ್ಮ ಅಂತಂದ್ರೆ ಮುಖ್ಯ ಚಿಕಿತ್ಸೆಗಳು. ಹಾಗಾಗಿ ಪಂಚಕರ್ಮ ಅಂತಂದ್ರೆ ಆಯುರ್ವೇದದಲ್ಲಿ ಉಪಯೋಗ ಮಾಡುವಂತಹ 5 ಪ್ರಮುಖ ಚಿಕಿತ್ಸಾ ವಿಧಾನಗಳಾಗಿದೆ. ವಾತ ಪಿತ್ತ ಕಫ ಇವು 3 ದೋಷಗಳಿಂದಾಗಿ ಸಾಧಾರಣ ಎಲ್ಲ ರೋಗಗಳು ನಮಗೆ ಬರುವಂತದ್ದು ಅಂತ ನಮ್ಮ ಮೂಲಭೂತ ಸಿದ್ಧಾಂತ ಆಗಿರ್ತದೆ. ಹೆಚ್ಚಿನ ಎಲ್ಲಾ ಕಾಯಿಲೆಗಳು ಈ ತ್ರಿದೋಷದ ವಿಶೇಷನಿಂದಾಗಿ ನಮ್ಮ ದೇಹದಲ್ಲಿ ರೋಗಗಳನ್ನು ಉಂಟು ಮಾಡುತ್ತದೆ. ಇದಕ್ಕಾಗಿ ಈ ಪಂಚಕರ್ಮಗಳು ಪ್ರಮುಖ ಚಿಕಿತ್ಸೆಯಾಗಿ ಆಯುರ್ವೇದದಲ್ಲಿ ಪರಿಗಣಿಸಲ್ಪಟ್ಟಿದೆ. ಈಗ ಅದರಲ್ಲಿ ಮೊದಲನೇದು ವಮನ ಅಂತ ಹೇಳ್ಬೋದು, ಎರಡನೆಯದು ವಿರೇಚನ ಅಂತ, ಮೂರನೇದು ಬಸ್ತಿ ಅಂತ, ಮತ್ತೆ ನಸ್ಯ ಹಾಗೂ ರಕ್ತಮೋಕ್ಷಣ ಅಂತ 5 ಚಿಕಿತ್ಸೆಗಳಿಗೆ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳಿರ್ತಾರೆ. ಸರಿ, ಈಗ ಈ ಪಂಚಕರ್ಮ ಚಿಕಿತ್ಸೆ ಎಲ್ಲ ಕಾಯಿಲೆಗಳು ಮಾಡುವುದಾ ಹೇಗೆ ಅದು? ಈಗ ಎಲ್ಲದಕ್ಕೂ ಸಹ ಒಂದು ಡೋಸ್ ಇರ್ತದೆ, ಡೋಂಟ್ಸ್ ಅಂತ ಇರ್ತದೆ. ಸಾಧಾರಣ ಈಗ ಬಹುತೇಕ ಎಲ್ಲ ಕಾಯಿಲೆಗಳಲ್ಲೂ ಕೂಡ ದೋಷಗಳ ವಿಶೇಷನನ್ನು ನೋಡಿಕೊಂಡು, ದೋಷ ಪ್ರಾಧಾನ್ಯತನ್ನೆಲ್ಲ ನೋಡಿಕೊಂಡು ಬಹುತೇಕ ಎಲ್ಲ ಪಂಚಕರ್ಮಗಳನ್ನು ಪ್ರತಿಯೊಂದು ಕಾಯಿಲೆಗಳಲ್ಲೂ ಸಹ ಬಳಸ್ಬೋದು. ಆದರೆ ಅದಕ್ಕೆ ಈಗ ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರ್ತದೆ. ಈಗ ಕೆಲವರಿಗೆ ಯಾವ ಕಂಡೀಷನಲ್ಲಿ ಮಾಡಬೇಕು, ಯಾವ ಕಂಡೀಷನಲ್ಲಿ ಮಾಡಬಾರ್ದು, ಅದರ ಅನುಸಾರವಾಗಿ ನಾವು ಚಿಕಿತ್ಸೆಯನ್ನು ಪರಿಗಣಿಸಿ ಮಾಡ್ತಾ ಹೋಗ್ತೇವೆ. ಈ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಹಿಂದಿನಿಂದಲೂ ಆಯುರ್ವೇದದಲ್ಲಿ ಬಂದದ್ದು ಅಥವಾ ಈಗ ಅಡ್ವಾನ್ಸ್ ಆಗಿ ಸೇರಿಕೊಂಡದ್ದ? ಇದು ಪಂಚಕರ್ಮ ಅನ್ನುವಂಥದ್ದು ಆಯುರ್ವೇದದಲ್ಲಿ ಈಗ ಶೋಧನ ಅಂತ ಹೇಳ್ತಾರೆ. ಶೋಧನ ಅಂತಂದ್ರೆ ಬಾಡಿಯಲ್ಲಿರುವ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅನ್ನ ಹೊರಗಡೆ ಹಾಕುವಂತ ವಿಧಾನಗಳಾಗಿದೆ. ಇದನ್ನ ಹಿಂದಿನಿಂದಲೇ ಈಗ ಆಚಾರ್ಯ ಚರಕ ಇರ್ಬೋದು, ಸುಶ್ರುತರು ಇರ್ಬೋದು, ವಾಗ್ಭಟರು ಇರ್ಬೋದು, ಅವರ ಸಂಹಿತೆಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಅಂದ್ರೆ ಈಗ ಮತ್ತೆ ಬಂದಿರುವಂತದ್ದಲ್ಲ, ಈಗ ಕ್ರಮೇಣ ಈಗ ಅದರಲ್ಲೇ ಮಾಡಿಫಿಕೇಶನ್ಸ್ ಬರ್ತಾ ಹೋದು. ಉಪಕರ್ಮಗಳನ್ನ ಈಗ ಪಂಚಕರ್ಮ ಅಂತ ಬಹುತೇಕ ಜನರು ಕನ್ಸಿಡರ್ ಮಾಡ್ತಾರೆ. ಈಗ ಶಿರೋಬಸ್ತಿ ಇರ್ಬೋದು, ಮತ್ತೆ ಈಗ ಕಟಿಬಸ್ತಿ, ಜಾನುಬಸ್ತಿ, ಈ ತರ ಎಲ್ಲ ಸುಮಾರು ಟ್ರೀಟ್ಮೆಂಟ್ ವಿಧಾನಗಳಿವೆ. ಇದನ್ನ ಈಗಲೇ ಈಗ ಜನರು ಹೇಗೆ ಅನ್ಕೊಂಡಿದ್ದಾರೆ ಅಂತಾನೆ, ಇದನ್ನೇ ಪಂಚಕರ್ಮ ಅಂತ ಹೆಚ್ಚಿನ ಜನರು ಅನ್ಕೊಂಡಿರ್ತಾರೆ. ಇದು ಮತ್ತೆ ಬಂದಿರುವಂತ ಅದರಲ್ಲಿ ಮಾಡಿಫಿಕೇಶನ್ಸ್ ಬಂದಿರುವ ಆ ಪಂಚಕರ್ಮ ಚಿಕಿತ್ಸೆಯಲ್ಲಿ 5 ಎಲ್ಲ ಸಲವು ಎಲ್ಲರಿಗೂ ಮಾಡಬೇಕಾಗ್ತದ ಹೇಗೆ? ಈಗ ಉದಾಹರಣೆ ನಾನೊಂದು ಕೊಡ್ತಾ ಹೋಗ್ತೇನೆ. ಅಂದ್ರೆ ಈಗ ನಾವೊಂದು ಗಾಡಿ ತಗೊಂಡ್ರೆ ಅದಕ್ಕೆ ಸರ್ವಿಸ್ ಮಾಡ್ತಾ ಹೋಗ್ತೇವೆ. ಈಗ ಸರ್ವಿಸ್ ಈಗ ಗಾಡಿ ಕೆಟ್ಟಾಗ ಕೂಡ ಮಾಡ್ಬೋದು, ಈಗ ಹೊಸದಾಗಿ ತಗೊಂಡಾಗ ಪೀರಿಯಾಡಿಕ್ ಸರ್ವಿಸ್ ಕೂಡ ಮಾಡ್ತಾ ಹೋಗ್ಬೋದು. ಇದು ಯಾಕೆ ಮಾಡುದು ಅಂತಂದ್ರೆ ಗಾಡಿಯ ಕಂಡೀಷನ್ ಚೆನ್ನಾಗಿರ್ಬೇಕು. ಅದೇ ರೀತಿ ದೇಹದಲ್ಲಿ ಕೂಡ ಪಂಚಕರ್ಮಗಳನ್ನು ಮಾಡಬಹುದು. ಈಗ ಸ್ವಸ್ಥರಿಗೂ ಮಾಡ್ಬೋದು, ರೋಗ ಇರುವಂತಹ ಕಂಡೀಷನಲ್ಲಿ ಕೂಡ ಮಾಡ್ಬೋದು. ಸ್ವಸ್ಥರಿಗೆ ಯಾಕೆ ಅಂತಂದ್ರೆ ರೋಗ ಬಾರದೇ ಇರುವ ಹಾಗೆ. ಈಗ ಋತುವನುಸಾರ ಶೋಧನಗಳನ್ನು ಹೇಳ್ತಾ ಹೋಗಿದ್ದಾರೆ, ಸಂಹಿತೆಗಳಲ್ಲಿ ಹೇಳಿದ್ದಾರೆ. ಋತುವನುಸಾರ ಶೋಧನವನ್ನು ಮಾಡಿದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ, ಮತ್ತು ರೋಗ ತಡೆಗಟ್ಟುವಿಕೆ ಸಾಮರ್ಥ್ಯ ಬಾಡಿ ಒಳ್ಳೆ ಕಂಡೀಷನಲ್ಲಿ ಇರ್ತದೆ, ಮತ್ತು ರೋಗ ಬಂದಾಗ ಕೂಡ ರೋಗವನ್ನು ಬೇಗವಾಗಿ ಗುಣಪಡಿಸಲು ಕೂಡ ಪಂಚಕರ್ಮಗಳನ್ನು ಮಾಡ್ಬೋದು. ಮೊದಲನೇದಾಗಿ ಹೇಳಿದ್ರಿ ವಮನ ಅಂಥೇಳಿ, ಈ ವಮನ ಅಂತ ಹೇಳಿದ್ರೆ ಏನು, ಇದನ್ನು ಮಾಡುವ ರೀತಿ ಹೇಗೆ? ವಮನ ಅಂತಂದರೆ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ ನಾವು ಔಷಧೀಯ ದ್ರವ್ಯಗಳನ್ನು ಕುಡಿಸಿ ರೋಗಿಗೆ ವಾಂತಿಯನ್ನು ಮಾಡಿಸುವಂಥದ್ದು. ಅಂದರೆ ಇದು ಔಷಧ ದ್ರವ್ಯಗಳನ್ನು ನಾವೊಂದು ಸಾಧಾರಣ ಹೊಟ್ಟೆ ತುಂಬ ಕುಡಿಸಿ ಮತ್ತೆ ಅವರನ್ನು ವಾಂತಿ ಮಾಡಿಸುವಂಥದ್ದಕ್ಕೆ ವಮನ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಸಾಮಾನ್ಯವಾಗಿ ಈ ವಮನವನ್ನು ಯಾವ್ಯಾವ ರೋಗಗಳಿಗೆ ಎಂಥದಕ್ಕೆ ಮಾಡಿಸ್ತೇವೆ ನಾವು? ವಮನವನ್ನು ಈಗ ಕಫ ಪ್ರಧಾನ ಕಂಡೀಷನ್ಗಳಲ್ಲಿ ಮಾಡಿಸಬೇಕು ಅಂತ ಹೇಳಿದ್ದಾರೆ. ಕಫ ಪ್ರಧಾನ ಕಂಡೀಷನ್ ಅಂತಂದ್ರೆ ಯಾವುದು ಅಂತ ತಿಳ್ಕೊಳ್ಬೋದು ಅಂತಂದ್ರೆ, ಈಗ ಕಫ ಅಂತಂದ್ರೆ ನಾವು ಈಗ ಕೆಮ್ಮು ನೆಗಡಿ ಬರುವಾಗ ಕಫದ ಉಲ್ಲೇಖ ಅಷ್ಟೇ ಅಲ್ಲ, ಅದರ ವಿಸ್ತಾರವಾದ ಮೀನಿಂಗ್ ಉಂಟು ಅದಕ್ಕೆ. ಈಗ ಕಫದ ತೊಂದರೆಗಳು ಅಂತಂದ್ರೆ ಪ್ರಮುಖವಾಗಿ ಈಗ ರೆಸ್ಪಿರೇಟರಿ ಕಂಡೀಷನ್ಸ್ ತಗೊಂಡ್ರೆ ಈಗ ಅಸ್ತಮಾ ಇರ್ಬೋದು, COPD ಮುಂತಾದ ದಮ್ಮಿನ ಕಾಯಿಲೆಗಳಲ್ಲಿ ವಮನವನ್ನು ಮಾಡಿಸ್ಬೋದು. ಮತ್ತೆ ಈಗ ಕಫದ ತೊಂದರೆಗಳು, ಇನ್ನಿತರ ಕಫದ ತೊಂದರೆಗಳು, ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗಿ ತುಂಬ ಈಗ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಬಂದಿದೆ, ಈಗ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ತುಂಬ ಪೇಷೆಂಟ್ಸ್ಗಳು ಬಂದು ಹೇಳ್ತಾರೆ. ಅಂಥ ಕಂಡೀಷನ್ಸಲ್ಲಿ ಕೂಡ ವಮನವನ್ನು ಮಾಡಿಸ್ಬೋದು. ಈಗ ಬೊಜ್ಜುತನ ಈಗ ತುಂಬ ಹಲವಾರು ಕಾಯಿಲೆಗಳಿಗೆ ಅದುವೇ ಕಾರಣಭೂತ ಆಗಿದೆ, ಅದಕ್ಕೆ ಕೂಡ ಈಗ ವಮನ ಒಂದು ಪ್ರಮುಖ ಚಿಕಿತ್ಸೆಯಾಗಿ ಮಾಡ್ಬೋದು. ಮತ್ತು ಹೆಣ್ಣು ಮಕ್ಕಳಲ್ಲಿ ಈಗ PCOD PCOS ಮುಂತಾದ ಸಮಸ್ಯೆಗಳಿಗೆ ಕೂಡ ಅದರಲ್ಲಿ ಕೂಡ ಕಫದ ಪ್ರಧಾನ ಲಕ್ಷಣಗಳಿರ್ತದೆ, ಅದರಲ್ಲಿ ಕೂಡ ವಮನವನ್ನು ಮಾಡಿಸ್ಬೋದು. ಇನ್ನು ಚರ್ಮದ ತೊಂದರೆಗಳಲ್ಲಿ ಪಂಚಕರ್ಮಕ್ಕೆ ಬಹಳ ಪ್ರಮುಖ ರೋಲ್ ಉಂಟು. ಅದರಲ್ಲಿ ಮುಖ್ಯವಾಗಿ ಸೋರಿಯಾಸಿಸ್ ಇರ್ಬೋದು, ಲೈಕನ್ ಪ್ಲಾನಸ್ ಅಂತ ಒಂದು ಕಂಡೀಷನ್ ಬರ್ತದೆ, ಇದೆಲ್ಲ ಆಟೋ ಇಮ್ಯೂನ್ ಕಂಡೀಷನ್ಗಳು. ಇಂಥ ಕಂಡೀಷನ್ನಲ್ಲಿ ಕೂಡ ವಮನ ತುಂಬ ಹೆಲ್ಪ್ಫುಲ್ ಆಗಿ ಇರ್ತದೆ. ಈಗ ವಮನವನ್ನು ಯಾರಿಗೂ ಮಾಡಿಸ್ಬೋದಾ ಅಂತ ಹೇಳಿದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯ ಆದಂಥ ಒಂದು 70 ಹೀಗೆ ವರ್ಷದವರಿಗೆ ಯಾರಿಗೂ ಮಾಡಿಸ್ಬೋದು? ಹೇಗೆ? ವಮನಕ್ಕೆ ಯಾವುದೇ ರೀತಿಯ ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಇಲ್ಲ, ಜನ್ಮ ಪರ್ಯಂತ ಮತ್ತು ವೃದ್ಧರಲ್ಲಿ ಕೂಡ ಮಾಡಿಸ್ಬೋದು ಅಂತ ಉಲ್ಲೇಖ ಇದೆ. ಆದರೆ ಈಗ ಇತ್ತೀಚಿನ ಕಂಡೀಷನ್ಗಳಲ್ಲಿ ಈಗ ಬೈಪಾಸ್ ಸರ್ಜರಿ ಮುಂತಾದ ಕಾರ್ಡಿಯಾಕ್ ಸಮಸ್ಯೆಗಳು ಇರುವಂಥ ವೃದ್ಧರಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗ್ತದೆ. ಯಾಕೆ ಅಂತಂದರೆ ಈಗ ಅಂಥವರಲ್ಲಿ ಎದೆಯ ಭಾಗದಲ್ಲಿ ಒತ್ತಡ ಜಾಸ್ತಿ ಆದಾಗ ರಕ್ತದೊತ್ತಡ ಜಾಸ್ತಿಯಾಗಿ ಎಲ್ಲ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರ್ತದೆ. ಅದರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಅಂಥ ಕಂಡೀಷನ್ಸನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೇವೆ. GI ಬ್ಲೀಡಿಂಗ್ ಇರುವಂಥ ಕಂಡೀಷನ್ಸಲ್ಲಿ ಈಗ ಎಲ್ಲ ವಮನವನ್ನು ಅಷ್ಟೊಂದು ಮಾಡುವಂಥದ್ದು ಸೂಕ್ತವಲ್ಲ ಅಂತ. ಮಕ್ಕಳಲ್ಲಿ ಈಗ ಒಂದು ಅಂದರೆ ಕಾಪರೇಷನ್ ಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ಮಕ್ಕಳಲ್ಲಿ ಈಗ ಸಾಧಾರಣ ಒಂದು 4-5 ವರ್ಷಕ್ಕಿಂತ ಮುಂಚಿನ ಮಕ್ಕಳಿಗೆಲ್ಲ ಸ್ವಲ್ಪ ಮಾಡಿಸುವಂಥದ್ದು ಕಷ್ಟ ಆಗ್ತದೆ. ಹಾಗಾಗಿ ಕಂಡೀಷನ್ಸನ್ನು ನೋಡಿಕೊಂಡು ಬೇಕು ಅಂತ ಕಂಡ್ರೆ ಮಾಡಿಸ್ತೇವೆ, ಇಲ್ಲದಿದ್ದರೆ ಈಗ ಔಷಧಿ ರೂಪದಲ್ಲಿ ಸಾಧ್ಯ ಇದ್ದರೆ ಔಷಧಿ ರೂಪವನ್ನೇ ನಾವು ಪ್ರಿಫರ್ ಮಾಡ್ತೇವೆ. ಈಗ ಈ ವಮನ ಮಾಡಿಸಲಿಕ್ಕೆ ನಾವು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಬೇಕಾಗ್ತದೋ ಅಥವಾ ಇದನ್ನು ಹೇಗೆ ಮಾಡಿಸುವುದು? ವಮನದಲ್ಲಿ ಪ್ರಮುಖವಾಗಿ 2 ವಿಧದಲ್ಲಿ ಮಾಡ್ತೇವೆ, ಅಂದರೆ ಪೇಷೆಂಟ್ಗಳ ಕಂಡೀಷನ್ಗಳನ್ನು ನೋಡಿಕೊಂಡು. ಈಗ ಸದ್ಯವಮನ ಅಂತ, ಸದ್ಯವಮನಕ್ಕೆ ಈಗ ಅಡ್ಮಿಷನ್ ಬೇಕಾಗಿಯೇ ಆಗ್ತದೆ. ಅಂದರೆ ಸದ್ಯವಮನ ಮಾಡಿಸ್ತಿದ್ರೆ ಒಂದು 2 ದಿನದ ಅಡ್ಮಿಷನ್ ಅಂತೂ ಮಿನಿಮಮ್ ಆಗಿ ಬೇಕಾಗ್ತದೆ. ಮತ್ತೊಂದು ಈಗ ಏನು ಮಾಡ್ತೇವೆ ಅಂತಂದರೆ ಸ್ನೇಹಪಾನ ಅಂತ ಮಾಡಿ ಅದಕ್ಕೆ ಪ್ರೀ ರಿಕ್ವೆಸೈಟ್. ಅದು ವಮನ ಮಾಡಿಸೋಕ್ಕಿಂತ ಮುಂಚೆ ಈಗ ಕೆಲವೊಂದು ಕಂಡೀಷನ್ಸ್ಗಳಲ್ಲೆಲ್ಲ ಸ್ನೇಹಪಾನವನ್ನು ಮಾಡಿಸ್ಬೇಕಾಗ್ತದೆ. ಸ್ನೇಹಪಾನವನ್ನು ಮಾಡುವುದು ಅಂತಂದರೆ ಈಗ ತುಪ್ಪ ಕುಡಿಸುವಂಥದ್ದು ಆ ಥರದ್ದೆಲ್ಲ ಟ್ರೀಟ್ಮೆಂಟ್ ಇರ್ತದೆ. ಅದನ್ನು ಮಾಡಿಸುವಂಥವರಿಗೆ ಸ್ವಲ್ಪ ಈಗ 4-5 ದಿನಗಳ ಆಸ್ಪತ್ರೆ ವಾಸ ಬೇಕಾಗ್ತದೆ. ಈ ವಮನವನ್ನು ಮಾಡಿಸಿದ ನಂತರ ಮುಂದಿನ ಪ್ರೊಸೀಜರ್ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನು? ವಮನ ಮಾಡಿಸಿದ ಮೇಲೆ ಈಗ ಆಹಾರದಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸನ್ನು ಹೇಳ್ತೇವೆ. ಈಗ ಒಂದೇ ರೀತಿಯಾಗಿ ಈಗ ನಮ್ಮ ದೈನಂದಿನ ಡಯಟ್ಗೆ ಹೋಗುವಂಥದ್ದಲ್ಲ, ಅದಕ್ಕೆ ಆಹಾರ ಕ್ರಮವಿದೆ. ಈಗ ಫಸ್ಟು ಒಂದು ದಿವಸ ಏನು ಅಂತಂದರೆ ಬರೀ ದ್ರವರೂಪಿ ಆಹಾರ ಕೊಡುವಂಥದ್ದು, ಮತ್ತೆ ಕ್ರಮೇಣವಾಗಿ ಈಗ ಸಾಲಿಡ್ ಫುಡ್ಗೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಇದೆ. ಈಗ ಪರಿಹಾರಕ ಕ್ರಮೇಣವಾಗಿ ಟ್ರಾನ್ಸಿಷನ್ ಪೀರಿಯಡ್ ಹೋಗುವಂಥದ್ದು, ಆ ರೀತಿ ಆಹಾರ ಕ್ರಮ ಒಂದಿದೆ. ಮತ್ತೆ ಈಗ ಯೂಶ್ವಲಿ ಈಗ ಪಂಚಕರ್ಮ ಮಾಡಿಸಿದ್ರೆ ಬಾಣಂತಿಯರ ಹಾಗೆ ಕೇರ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಈಗ ಹೊರಗಡೆ ಗಾಳಿಯಲ್ಲಿ ಓಡಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇರುವಂಥದ್ದು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಈಗ ಗಾಳಿಗೆ ಓಡಾಡದ ಹಾಗೆ, ಮಳೆಗೆ ಆ ಕಡೆ ಈ ಕಡೆ ಓಡಾಡದ ಹಾಗೆ ಎಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್, ಸಣ್ಣ ಪುಟ್ಟ ರಿಸ್ಟ್ರಿಕ್ಷನ್ಸ್ ಇರ್ತದೆ. ನಂತರ ನೀವು ಹೇಳಿದ್ರಿ ವಿರೇಚನ ಅಂತ ಹೇಳಿ, ಅದೇನು ವಿರೇಚನ ಅಂತಂದ್ರೆ? ಬ್ರೀಫ್ ಆಗಿ ಹೇಳಬೇಕು ಅಂತಂದ್ರೆ ಬೇದಿಗೆ ಕೊಡುವಂಥದ್ದು ಅಂತ ಹೇಳ್ಬೋದು. ಈಗ ಹಿಂದಿನ ಕಾಲದಲ್ಲಿ ಈಗ ಶಬ್ದ ಉಂಟು ಜುಲಾಬಿಗೆ ಕೊಡುದು ಅಂತ, ಅದಕ್ಕೆ ವಿರೇಚನ ಅಂತ ಹೇಳುವಂಥದ್ದು. ಈಗ ಔಷಧಗಳನ್ನ ಕೊಟ್ಟು ಬೇದಿಯನ್ನ ಶುರು ಮಾಡಿಸುವಂಥದ್ದು. ಅಂದ್ರೆ ಇದರಲ್ಲಿ ಈಗ ನಿಮಗೆ ಡಿಹೈಡ್ರೇಷನ್ ಸಮಸ್ಯೆ ಆ ತರದ್ದೆಲ್ಲ ಯಾವುದು ಬರುವುದಿಲ್ಲ, ಅದಕ್ಕೆ ವಿರೇಚನ ಅಂತ ಹೇಳ್ತೇವೆ. ಇದನ್ನು ಎಲ್ಲರಲ್ಲಿಯೂ ಮಾಡಿಸಬಹುದು? ಹೇಗೆ ಇದು ಈಗ ಸಣ್ಣ ಮಕ್ಕಳಲ್ಲಿ ಮಾಡಿಸುವಂಥದ್ದು ಸ್ವಲ್ಪ ಕ್ಲಿಷ್ಟಕರ. ಈಗ ಹೇಳುದು ಕೇಳುದಿಲ್ಲ ಆ ತರದ್ದೆಲ್ಲ, ಡಯಟರಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಫಾಲೋ ಮಾಡಿಸ್ಲಿಕ್ಕೆ ಎಲ್ಲ ತುಂಬಾ ಕಷ್ಟ ಉಂಟು. ಆದ್ರಿಂದಾಗಿ ಸಣ್ಣ ಮಕ್ಕಳಲ್ಲಿ ಮತ್ತು ತೀರ ವೀಕ್ ಆಗಿರುವಂತವರಲ್ಲಿ ಅಂತವರಲ್ಲಿ ಎಲ್ಲ ಇದನ್ನ ಮಾಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಾಕಿ ಉಳಿದ ಎಲ್ಲ ಟೈಮಲ್ಲಿ ಕೂಡ ಮಾಡಿಸ್ಬೋದು. ಇದು ಎಷ್ಟು ಸಲ ಅಥವಾ ಎಷ್ಟು ಸಮಯ ಮಾಡಿಸ್ತೀರಿ ಇದು ಈ ಚಿಕಿತ್ಸೆಯಲ್ಲಿ? ಒಂದು ದಿನ ವಿರೇಚನಕ್ಕೆ ಕೊಡುವಂಥದ್ದು. ಅದರ ಪ್ರೀರಿಕ್ವಿಸೈಟ್ ಆಗಿ ಸ್ನೇಹನ ಆ ಥರ ಈಗ ತುಪ್ಪ ಕುಡಿಸುವಂಥದ್ದು ಆ ಥರದ್ದೆಲ್ಲ ಕೆಲವೊಂದು ಕಂಡೀಷನ್ಗಳನ್ನು ನೋಡಿಕೊಂಡು ಮಾಡಿಸ್ತೇವೆ. ಕೆಲವು ಕಂಡೀಷನ್ಸ್ಗಳಿಗೆ ನಮಗೆ ಅಗತ್ಯವಿರುವುದಿಲ್ಲ, ಡೈರೆಕ್ಟ್ ಆಗಿ ಈಗ ವಿರೇಚನ ಕೊಡುವಂಥದ್ದು ಆ ಥರ ಸಹ ಮಾಡ್ತೇವೆ. ಇದರಲ್ಲಿ ನಿಮಗೆ ಆಸ್ಪತ್ರೆ ವಾಸ ಆ ಥರ ಎಲ್ಲ, ಈಗ ಒಂದು ದಿವಸ ವಿರೇಚನದ ದಿವಸ ಬಂದು ಇದ್ರೆ ಮತ್ತೆ ಒಂದೆರಡು ದಿವಸ ಇದ್ದು ಹೋಗ್ಬೋದು. ಇದನ್ನು ಯಾರಿಗಾದರೂ ಮಾಡಿಸುವುದಿಲ್ಲ ಅಂತ ಉಂಟಾ? ಇದರಲ್ಲಿ ಕೂಡ ಈಗ ಬ್ಲೀಡಿಂಗ್ ಪೈಲ್ಸ್ ಇರ್ಬೋದು, ಕೆಲವರಿಗೆ ಅರ್ಷಸ್ಸಿನ ಸಮಸ್ಯೆ ಇರ್ತದೆ, ಬ್ಲೀಡಿಂಗ್ ಪೈಲ್ಸ್ ಎಲ್ಲ ಅಂತ ಕಂಡೀಷನ್ಸ್ ಅಲ್ಲಿ ಎಲ್ಲ ವಿರೇಚನ ಕೊಡುವಂಥದ್ದು ಸೂಕ್ತ ಅಲ್ಲ. ಈಗ ಜ್ವರ ಇರುವಂತ ಕಂಡೀಷನ್ಸ್ ಅಲ್ಲಿ ಅಂತ ಕಂಡೀಷನ್ಸ್ ಅಲ್ಲಿ ಎಲ್ಲ ಸೂಕ್ತ ಅನಿಸೋದಿಲ್ಲ ಇದನ್ನು ಕೊಡುವಂಥದ್ದು. ಮತ್ತೆ ಈಗ ಲೋವರ್ ಜಿ ಐ ಬ್ಲೀಡಿಂಗ್, ಈಗ ಗುದದ್ವಾರದ ಮೂಲಕ ಈಗ ಬೇರೆ ಕಂಡೀಷನ್ಸ್ಗಳಲ್ಲಿ ಎಲ್ಲ ರಕ್ತ ಬರುವಂತ ಕಾಯಿಲೆಗಳಿರುವಂಥದ್ದಿದ್ರೆ ಅಂಥದ್ರಲ್ಲೆಲ್ಲ ನಾವು ಇದನ್ನು ಮಾಡಿಸುವಂಥದ್ದು ಅಷ್ಟೊಂದು ಸೂಕ್ತವಾಗಿ ಕಾಣುವುದಿಲ್ಲ. ಇದೀಗ ವಿರೇಚನವನ್ನು ಮಾಡಿಸುವಾಗ ಇವರಿಗೆ ಅದು ಡಿಹೈಡ್ರೇಷನ್ ಅಂತಹ ಸಮಸ್ಯೆಗಳು ತುಂಬ ಕಾಡುವುದಿಲ್ಲ? ಬಹುತೇಕ ಎಲ್ರಿಗೂ ಅದೇ ಡೌಟ್ ಬರ್ಬೋದು. ಅಂದ್ರೆ ವಮನ ವಾಂತಿ ಮಾಡಿಸುವಂಥದ್ದು, ವಿರೇಚನ ಬೇದಿ ಮಾಡಿಸುವಂಥದ್ದು, ಇದರಲ್ಲಿ ಎಲ್ಲ ನಮಗೆ ಸಾಮಾನ್ಯವಾಗಿ ವಾಂತಿ ಬೇದಿ ಆದರೆ ಡಿಹೈಡ್ರೇಷನ್ ಸಮಸ್ಯೆ ತುಂಬ ಕಾಮನ್ ಆಗಿ ಬರ್ತದೆ. ಆದರೆ ವಮನದಲ್ಲಿ ನಾವು ಹೇಗೆ ಮಾಡ್ತೇವೆ ಅಂತಂದ್ರೆ, ಹೊಟ್ಟೆ ತುಂಬ ದ್ರವರೂ ಈಗ ಕಷಾಯಗಳಿರ್ಬೋದು, ಬೇರೆ ಬೇರೆ ಲಿಕ್ವಿಡ್ಸ್ ಅನ್ನು ಕೊಟ್ಟು ಮತ್ತೆ ನಾವು ಹೊರಗೆ ಹಾಕ್ಸುವಂಥದ್ದು. ಅಂಥದ್ರಲ್ಲಿ ನಿಮಗೆ ಈಗ ಡಿಹೈಡ್ರೇಷನ್ ಸಮಸ್ಯೆಗಳು ಸಾಧಾರಣವಾಗಿ ಕಂಡುಬರುವುದಿಲ್ಲ. ಮತ್ತೆ ಈಗ ವಿರೇಚನದಲ್ಲಿ ಕೂಡ ಅಷ್ಟೇ, ನಾವು ದ್ರವರೂಪಿ ಬೇರೆ ಸಪ್ಲಿಮೆಂಟ್ಗಳನ್ನು ಕೊಡ್ತೇವೆ, ಅದರಿಂದಾಗಿ ನಿಮಗೆ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ, ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ನಂತರದ ಭಾಗ ಹೇಳಿದ್ರೆ ನೀವು ನಸ್ಯ ಅಂತ, ನಸ್ಯ ಅಂದ್ರೆ ನಮಗೆ ಗೊತ್ತಿರುವಂತದ್ದು ಮೂಗಿಗೆ ಒಂದು ಒಂದು ಹುಡಿ, ಹೌದು, ಇದು ಅದೇ ನಸ್ಯವಾ ಅಥವಾ ಬೇರೆ? ಅದು ಈಗ ಆ ನಸ್ಯ ಹೇಗೆ ಅಂತಂದ್ರೆ ಅದರಲ್ಲಿ ಟೊಬ್ಯಾಕೋ ಕಂಟೆಂಟ್ ಇರುವುದರಿಂದಾಗಿ ಅದು ಅಷ್ಟು ಒಳ್ಳೇದಾಗುದಿಲ್ಲ. ಈಗ ಚೂರ್ಣ ರೂಪಿ ನಸ್ಯವಾಗಿ ನಾವು ಬೇರೆ, ಈಗ ಇಂಗ್ರೀಡಿಯೆಂಟ್ಸ್ ಬೇರೆ ಇರ್ತದೆ, ಅಂದ್ರೆ ಅದರ ದ್ರವ್ಯಗಳು ಬೇರೆ ಇರ್ತದೆ. ಈಗ ಔಷಧೀಯ ದ್ರವ್ಯಗಳಿಂದ ನಸ್ಯ ಮಾಡುವಂಥದ್ದು ಬೇರೆ, ಈ ನಮ್ಮ ವ್ಯಸನ ಆಗಿರುವಂತ ನಸ್ಯ ಅದು ಬೇರೆ ಆಗಿರ್ತದೆ. ಈಗ ನಸ್ಯ ಅನ್ನುವಂತಹ ಒಂದು ಶಬ್ದವನ್ನ ಯಾವುದಕ್ಕೆ ಇಲ್ಲಿ ಉಪಯೋಗಿಸ್ತೇವೆ? ನಸ್ಯ ಅಂತ ಅನ್ನುವ ಅಂದ್ರೆ ಮೂಗಿನ ಮೂಲಕ ಔಷಧಿಯನ್ನ ಬಿಡುವಂಥದ್ದು, ಅದು ಚೂರ್ಣ ರೂಪಿ ಇರ್ಬೋದು ಅಥವಾ ಲಿಕ್ವಿಡ್ಸ್ ಇರ್ಬೋದು, ಈಗ ತುಪ್ಪ ಆ ಥರದ್ದನ್ನು ಬಿಡ್ತೇವೆ, ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಈಗ ರಸಗಳನ್ನು ಬಿಡ್ತೇವೆ. ಇದು ಕಂಡೀಷನ್ಸ್ಗಳನ್ನು ಹೊಂದಿಕೊಂಡು ಇರ್ತದೆ, ಅದರನ್ನು ನಸ್ಯ ಅಂತ ಸಾಮಾನ್ಯವಾಗಿ ನಾವು ನಸ್ಯ ಅಂತ ಕರಿತೇವೆ. ಈ ನಸ್ಯದಲ್ಲಿ ಏನೇನು ವಿಧಗಳೆಲ್ಲ ಇರ್ತವೆ? ಈಗ ನಸ್ಯ ಇದರಲ್ಲಿ ಚೂರ್ಣ ನಸ್ಯ ಅಂತ ಇದೆ. ಚೂರ್ಣ ನಸ್ಯದಲ್ಲಿ ನೀವು ಈಗ ಜ್ಞಾಪನ ನಸ್ಯದಲ್ಲಿ ಬರ್ತದೆ, ಅದು ಅಂದರೆ ಪೌಡರನ್ನು ಮೂಗಿಗೆ ಕೊಡುವಂಥದ್ದು. ಮತ್ತೆ ಈಗ ಔಪೀಡಕ ನಸ್ಯ ಅಂತ ಒಂದು ಈಗ ಔಷಧೀಯ ರಸಗಳನ್ನು ಹಿಂಡಿ ಹಾಕುವಂಥದ್ದು, ರಸದ ರೂಪಿ ಇರುವಂಥದ್ದು. ಮತ್ತು ಕೆಲವುದರಲ್ಲಿ ಎಲ್ಲ ತೈಲದ ರೂಪದಲ್ಲಿ ನಸ್ಯ ಮಾಡುವಂಥದ್ದು, ಕೆಲವುದು ಇದರಲ್ಲಿ ತುಪ್ಪದ ರೂಪದಲ್ಲಿ, ಔಷಧೀಯ ತುಪ್ಪದ ರೂಪದಲ್ಲಿ ನಸ್ಯ ಮಾಡುವಂಥದ್ದು, ಹೀಗೆ ಹಲವಾರು ವಿಧಗಳಿರ್ತದೆ. ಈಗ ನೀವು ತುಪ್ಪ ಅಂತ ಎರಡು ಮೂರು ಸಲ ಹೇಳಿದ್ರಿ, ಈ ತುಪ್ಪ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಹಾಕುವ ತುಪ್ಪವೇ ಅಥವಾ ಬೇರೆ? ಈಗ ತುಪ್ಪ ಅಂತಂದ್ರೆ ನಮ್ಮ ಇದರಲ್ಲಿ ಹೇಳುತ್ತಾದ್ರೆ ಔಷಧೀಯ ಮೂಲಿಕೆಗಳಿಂದ ಸಂಸ್ಕರಿಸಲ್ಪಟ್ಟ ತುಪ್ಪವನ್ನ ನಾವು ಹೆಚ್ಚಾಗಿ ಉಪಯೋಗಿಸುವಂಥದ್ದು. ಈಗ ಸಾಮಾನ್ಯ ತುಪ್ಪವನ್ನ ಉಪಯೋಗಿಸುವಂಥದ್ದು ಬಹಳ ಕಡಿಮೆ, ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಸಾಮಾನ್ಯ ತುಪ್ಪವನ್ನು ಕೂಡ ಉಪಯೋಗಿಸ್ತೇವೆ, ಆದ್ರೆ ಬಹಳ ವಿರಳ. ಹೆಚ್ಚಾಗಿ ನಾವು ಯೂಸ್ ಮಾಡುವಂಥದ್ದು ಔಷಧೀಯ ದ್ರವ್ಯಗಳಿಂದ ಸಂಸ್ಕರಿಸಲ್ಪಟ್ಟಂತ ತುಪ್ಪವನ್ನೇ ಉಪಯೋಗಿಸುವಂಥದ್ದು. ಅಂದ್ರೆ ತುಪ್ಪ ಅಂದ್ರೆ ಒಂದು ವಿಧ ಅಲ್ಲ ಹಾಗಿದ್ರೆ? ಹೌದು, ಬೇರೆ ಬೇರೆ ಬೇರೆ ಬೇರೆ ವಿಧದಲ್ಲಿ ಉಪಯೋಗಿಸ್ತೇವೆ ನಾವು. ಉಪಯೋಗಿಸ್ತೀರಿ. ಈಗ ನಸ್ಯಗಳನ್ನು ತಗೊಳ್ಳುವಾಗ ಅದರಿಂದಾಗಿ ಏನು ನಮಗೆ ಸೀನು ಬಂದು ತುಂಬಾ ತೊಂದರೆಗಳು ಅಂತ ಏನಾದ್ರೂ ಆಗುದಿಲ್ವ? ಈಗ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಸೀನು ಬರುವಂತದ್ದೆಲ್ಲ ಸಾಮಾನ್ಯ ಇರ್ತದೆ, ಅಂದ್ರೆ ಈಗ ಗಂಟಲಲ್ಲಿ ಕಫದ ರೂಪಿಯಲ್ಲಿ ಬರುವಂತದ್ದು ಇರ್ತದೆ, ಅದನ್ನ ನಾವು ಯಾವ ಆಕ್ಚುಲಿ ದೋಷಗಳನ್ನ ಹೊರಗೆ ಹಾಕುವಂತ ಒಂದು ವಿಧಾನ. ಅಂದ್ರೆ ಕಫ ಆ ತರ ಬಂದ್ರೆ ನಾವು ಅದನ್ನ ಪೇಷಂಟ್ ಹತ್ರ ಉಗಿಲಿಕ್ಕೆ ಹೇಳಬೇಕು, ಅದನ್ನ ನುಂಗುವಂತದ್ದಲ್ಲ. ಮತ್ತೆ ಈಗ ಸೀನು ಬರುವಂತದ್ದು ಸ್ವಲ್ಪ ಸಮಯದ ತನಕ ಮಾತ್ರ ಇದು ಉಪದ್ರವ ಇರ್ತದೆ ಅಷ್ಟೇ, ಹೊರತು ಬೇರೆ ಯಾವುದೇ ಅದರಿಂದಾಗಿ ದುಷ್ಪರಿಣಾಮಗಳು ಬರುವುದಿಲ್ಲ. ಈ ನಸ್ಯವನ್ನ ಎಷ್ಟು ದಿವಸಗಳ ಕಾಲ ಅಥವಾ ಎಷ್ಟು ಹೊತ್ತು ಕೊಡಬೇಕಾಗ? ಹೊತ್ತು ನಿಮಗೆ ಈಗ ನಸ್ಯ ಮಾಡಬೇಕು ಅಂತಂದ್ರೆ ಅದರಲ್ಲೂ ಕೂಡ ಎರಡು ವಿಧಗಳಿದೆ. ಒಂದು ಈಗ ಪ್ರತಿಮರ್ಶ ನಸ್ಯ ಅಂತ ಬರ್ತದೆ, ಪ್ರತಿಮರ್ಶ ನಸ್ಯ ಅಂತಂದ್ರೆ ಅದರಲ್ಲಿ ಡೋಸೇಜ್ ಸ್ವಲ್ಪ ಕಡಿಮೆ ಇರ್ತದೆ, ಈಗ ಎರಡು ಬಿಂದುಗಳು ಅಷ್ಟೇ ಬಿಡುವಂಥದ್ದು. ಅದಕ್ಕೆ ನಿಮಗೆ ಯಾವುದೇ ರೀತಿಯಂಥದ ಈಗ ರಿಸ್ಟ್ರಿಕ್ಷನ್ಸ್ ಇರಲಿ ಇಲ್ಲದಿದ್ದರೆ ಯಾವುದೇ ಪ್ರಿರಿಕ್ವಸೈಟ್ಸ್ ಅಂತ ಯಾವುದು ಇರುವುದಿಲ್ಲ. ಇನ್ನು ಡೋಸೇಜ್ ಸ್ವಲ್ಪ ಜಾಸ್ತಿ ಇದ್ದರೆ ಈಗ ಮರ್ಷನಸ್ಯ ಅಂತೆಲ್ಲ ಹೇಳ್ತೇವೆ, ಅದರಲ್ಲಿ ನಮಗೆ ಈಗ ಶಿರೋ ಅಭ್ಯಂಗ ಅಂದರೆ ತಲೆಗೆ ಎಲ್ಲ ಮಸಾಜ್ ಮಾಡುವಂಥದ್ದು, ಮುಖಕ್ಕೆ ಮಸಾಜ್ ಮಾಡಿ ಮತ್ತೆ ಸ್ಟೀಮ್ ಕೊಟ್ಟು ಮತ್ತೆ ನಾವು ಪೇಷಂಟ್ಸನ್ನು ಯೂಶ್ವಲಿ ನಸ್ಯಕ್ಕೆ ಒಳಪಡಿಸ್ತೇವೆ. ಇದನ್ನು ಯೂಶ್ವಲ್ ಆಗಿ ಈಗ 7-14 ಈ ಥರ ದಿನಗಳನ್ನು ಕಂಟಿನ್ಯೂ ಎಷ್ಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ತೇವೆ. ಇದಕ್ಕೆ ಈಗ ಆಸ್ಪತ್ರೆಯ ಹತ್ತಿರದಲ್ಲೇ ಇದ್ದರೆ ಈಗ ಅಡ್ಮಿಷನನ್ನು ನಾವು ಯೂಶ್ವಲಿ ಹೇಳುವುದಿಲ್ಲ, ಈಗ ಕೆಲವೊಂದು ಸಂದರ್ಭಗಳಲ್ಲಿ ಬೇಕಾಗ್ತದೆ ಅಷ್ಟೆ. ಈಗ ಅಡ್ಮಿಷನ್ ಯಾವುದೇ ರೀತಿಯ ಅಡ್ಮಿಷನ್ಗಳು ಬೇಕಾಗುವುದಿಲ್ಲ ಈಗ ಹತ್ತಿರ ಇದ್ದರೆ. ನಸ್ಯದ ಉಪಯೋಗ ಏನು? ನಸ್ಯದ ಉಪಯೋಗ ಹೇಗೆ ಅಂತಂದರೆ ಈಗ ನಮ್ಮ ಜತ್ರುವಿನ ಊರ್ಧ್ವ ಭಾಗ ಅಂದರೆ ನಮ್ಮ ಎದೆಯ ಭಾಗದ ಮೇಲ್ಪಟ್ಟಿನ ಸಮಸ್ಯೆಗಳಿಗೆ, ಈಗ ಕೆಲವೊಂದು ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡುಬರುವಂಥ ಸಮಸ್ಯೆ ಇರ್ಬೋದು, ಇಲ್ಲದಿದ್ದರೆ ತಲೆ ನೋವುಗಳು, ಈಗ ಎಸ್ಪೆಷಲಿ ಈಗ ಮೈಗ್ರೇನ್ ಅಂಥ ಸಮಸ್ಯೆಗಳಿಗೆ, ದೀರ್ಘಕಾಲೀನ ಸಮಸ್ಯೆಗಳಿಗೆಲ್ಲ ಬಹಳ ಉಪಯೋಗ ಆಗ್ತದೆ. ಮತ್ತು ಈಗ ಅಲರ್ಜಿಕ್ ರೈನೈಟಿಸ್ ಅಂಥ ಕಂಡೀಷನ್ಸ್ಗಳು, ಈಗ ದೀರ್ಘಕಾಲೀನ ನೆಗಡಿ ಸಮಸ್ಯೆಗಳು ಅಂಥದ್ರಲ್ಲಿ ಎಲ್ಲ ನಸ್ಯದ ಪ್ರಮುಖ ಬಳಕೆ ಆಗ್ತದೆ. ಸರಿ, ಈಗ ಇದರ ನಂತರ ಮತ್ತೊಂದು ಬಸ್ತಿ. ಬಸ್ತಿ ಅಂದರೆ ಏನು? ಬಸ್ತಿ ಅಂತಂದರೆ ಈಗ ಗುದದ್ವಾರದ ಮೂಲಕ ಔಷಧೀಯ ದ್ರವ್ಯಗಳನ್ನು ಕೊಡುವಂಥದ್ದು, ಈಗ ಮೆಡಿಕೇಟೆಡ್ ಎನಿಮಾ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇದರಲ್ಲಿ ಯಾವ್ಯಾವ ಥರದ್ದೆಲ್ಲ ಇರ್ತದೆ? ಈಗ ಪ್ರಮುಖವಾಗಿ ಇದರಲ್ಲಿ ಕಷಾಯ ಬಸ್ತಿ ಮತ್ತು ಸ್ನೇಹ ಬಸ್ತಿ ಅಂತ ಹೇಳ್ತೇವೆ. ಸ್ನೇಹದ ಬಸ್ತಿಯಲ್ಲಿ ನಾವು ಪ್ರಮುಖವಾಗಿ ಈಗ ಬೇರೆ ಬೇರೆ ತುಪ್ಪಗಳಿರ್ಬೋದು, ಎಣ್ಣೆ ಇರ್ಬೋದು, ಈ ಥರ ಫ್ಯಾಟ್ ಸಬ್ಸ್ಟೆನ್ಸನ್ನು ಕೊಡುವಂಥದ್ದು. ಈಗ ಕಷಾಯ ಬಸ್ತಿ ಅಂತಂದರೆ ಬೇರೆ ಬೇರೆ ರೀತಿಯಾದ ಕಷಾಯಗಳನ್ನು ಗುದದ್ವಾರದ ಮೂಲಕ ಕೊಡುವಂಥದ್ದಕ್ಕೆ ಕಷಾಯ ಬಸ್ತಿ ಅಂತ ಹೇಳ್ತೇವೆ, ಅನುವಾಸನ ನೀರೂಹ ಅಂತ. ಇದು ಯಾವ ಕಾಯಿಲೆಗೆ ಕೊಡುವಂಥದ್ದು ಇದೆಲ್ಲ? ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಬಸ್ತಿಯನ್ನು ಅರ್ಧ ಚಿಕಿತ್ಸೆ ಅಂತ ಹೇಳ್ತಾರೆ. ಇದಕ್ಕೆ ಈಗ ಬಸ್ತಿಯಿಂದ ಗುಣಪಡಿಸಲಾಗದ ಕಾಯಿಲೆಗಳು ಬಹಳ ಕಡಿಮೆ ಅಂತ. ಈಗ ಆಯುರ್ವೇದದಲ್ಲಿ ಹೆಚ್ಚಾಗಿ ಬರುವಂಥ ಪೇಷಂಟ್ಸ್ ಅಂತಂದರೆ ಈಗ ಜಾಯಿಂಟ್ ರಿಲೇಟೆಡ್ ಪೇಯ್ನ್ಗಳು, ಇದು ನಮಗೆ ಪ್ರಮುಖವಾಗಿ ಬರುವಂಥ ಕೇಸಸ್ಗಳಾಗಿರ್ತದೆ. ಈಗ ರುಮಟೈಡ್ ಆರ್ಥ್ರೈಟಿಸ್ ಇರ್ಬೋದು, ವಯೋಸಹಜವಾಗಿ ಬರುವಂಥ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ಬೇರೆ ಬೇರೆ ಗಂಟು ನೋವುಗಳು, ದೀರ್ಘಕಾಲೀನ ಕ್ರಾನಿಕ್ ಪೇಯ್ನ್ಸ್, ಇಂಥದ್ರಲ್ಲೆಲ್ಲ ಬಸ್ತಿಯು ಪ್ರಮುಖವಾಗಿ ಬಳಸಲ್ಪಡ್ತದೆ. ಮತ್ತು ಈಗ ಪಕ್ಷಾಘಾತ, ಪಕ್ಷಾಘಾತದಲ್ಲಿ ಬಸ್ತಿಯನ್ನು ಬಹಳ ಉಪಯೋಗ ಬರ್ತದೆ, ಪಕ್ಷಾಘಾತದಲ್ಲಿ ಬಹಳ ಉಪಯೋಗ ಆಗ್ತದೆ ಇದರಲ್ಲಿ. ಮತ್ತು ಈಗ ನ್ಯೂರೋಮಸ್ಕ್ಯುಲರ್ ಕಂಡೀಷನ್ಸ್ ಬರ್ತದೆ, ಈಗ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಇದೆ, ಅಂದರೆ ಸ್ನಾಯುವಿನ ವೀಕ್ನೆಸ್ ಇರುವಂಥ ಕಂಡೀಷನ್ಗಳು, ಅಂಥದ್ರಲ್ಲಿ ಎಲ್ಲ ಬಸ್ತಿಯನ್ನು ಉಪಯೋಗಿಸ್ಬೋದು. ನರವ್ಯೂ ತೊಂದರೆಗಳಲ್ಲಿ ಬಸ್ತಿ ಬಹಳ ಒಳ್ಳೆಯದಾಗ್ತದೆ. ಇದನ್ನು ಎಷ್ಟು ದಿವಸ ಮಾಡಬೇಕಾಗ್ತದೆ? ಬಸ್ತಿ ಕಾಲ, ಕರ್ಮ, ಯೋಗ ಬಸ್ತಿ ಅಂತ ಮೂರು ಈಗ ಡ್ಯೂರೇಷನ್ನ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ. ಈಗ 8 ದಿವಸಗಳು ಮಾಡುವಂಥದ್ದು, ಇಲ್ಲದಿದ್ದರೆ 16 ದಿವಸ ಮಾಡುವಂಥದ್ದು, ಇಲ್ಲದಿದ್ದರೆ 30 ದಿವಸ ಮಾಡುವಂಥದ್ದು. ಪೇಷಂಟ್ಗಳ ರೋಗದ ಅನುಸಾರವಾಗಿ ನಾವು ಅದನ್ನು ಮಾಡಿಸ್ತಾ ಹೋಗ್ತೇವೆ, ಕಂಡೀಷನ್ ಅನುಸಾರವಾಗಿ ಮಾಡ್ತಾ ಹೋಗ್ತೇವೆ. ಮತ್ತೊಂದು ರಕ್ತಮೋಕ್ಷಣ ಅಂತ. ಹೌದು, ಇದೇನು ಇದು? ರಕ್ತಮೋಕ್ಷಣ ಅಂತಂದರೆ ಈಗ ದೇಹದಲ್ಲಿರುವಂತಹ ದೂಷಿತ ರಕ್ತವನ್ನು ತೆಗೆಯುವಂಥ ಒಂದು ವಿಧಾನ ಆಗಿದೆ. ಈಗ ಲೀಚ್ ಥೆರಪಿ ಅಂತ ನೀವು ಸಾಧಾರಣವಾಗಿ ಕೇಳಿರ್ಬೋದು. ಹೌದು, ಲೀಚ್ ಥೆರಪಿ ಇರ್ಬೋದು, ಮತ್ತು ಈಗ ಕಪ್ಪಿಂಗ್ ಥೆರಪಿ ಅಂತ ಈಗ ಮಾಡ್ತಾರೆ, ಈಗ ಹಿಜಾಮಾ ಅಂತೆಲ್ಲ ಸಾಮಾನ್ಯವಾಗಿ ಕೇಳಲ್ಪಡ್ತದೆ. ಇದನ್ನು ಏನು ಅಂತಂದರೆ ಇದರಲ್ಲಿ ನಮ್ಮ ದೇಹದಲ್ಲಿರುವಂತಹ ದೂಷಿತ ರಕ್ತವನ್ನು ತೆಗೆಯುವಂಥ ವಿಧಾನವಾಗಿದೆ, ಇದಕ್ಕೆ ರಕ್ತಮೋಕ್ಷಣ ಅಂತ ಹೇಳ್ತಾರೆ. ಈ ಕಪ್ಪಿಂಗ್ ಥೆರಪಿ ಅಂದರೆ ಯಾವ ಥರದ್ದು? ಕಪ್ಪಿಂಗ್ ಥೆರಪಿ ಅಂತಂದರೆ ಒಂದು ರೀತಿಯ ಕಪ್ ಥರ ಒಂದು ಸಾಧನ ಬರ್ತದೆ, ಅಂದರೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ಬ್ಲಡ್ಡನ್ನು ಡ್ರಾ ಮಾಡುವಂಥ, ಈಗ ವ್ಯಾಕ್ಯೂಮ್ ದೇಹದಲ್ಲಿ ಸಣ್ಣ ಗಾಯಗಳನ್ನು ಮಾಡಿ ಇನ್ಸೈಸ್ ಮಾಡಿ ಕಪ್ಪಿಂಗ್ ಮೂಲಕ ನಾವು ರಕ್ತ ವ್ಯಾಕ್ಯೂಮ್ ಮೂಲಕ ರಕ್ತವನ್ನು ಸ್ವಲ್ಪ ದೂಷಿತ ರಕ್ತವನ್ನು ತೆಗೆಯುವಂಥದ್ದು. ಇದು ಇಂಥ ಕಡೆಯಿಂದಲೇ ತೆಗೆಯುವಂಥದ್ದು ಅಂತ ಉಂಟ ಅಂದರೆ ಹೆಚ್ಚಾಗಿ ಮಾಡುವಂಥದ್ದು ಈಗ ಸ್ಪೋರ್ಟ್ಸ್ ಇಂಜುರೀಸಲ್ಲಿ, ಮಸಲ್ ಇಂಜುರೀಸಲ್ಲಿ, ಮತ್ತು ಈಗ ಸ್ನಾಯು ಸೆಳೆತ ಅಂತೆಲ್ಲ ಬರ್ತದೆ, ಅಂಥದ್ರಲ್ಲೆಲ್ಲ ನಾವು ಮಾಡಬೇಕಾಗ್ತದೆ. ಮತ್ತು ಈಗ ಕೆಲವೊಂದು ಈಗ ಸ್ಕಿನ್ ಕಂಡೀಷನ್ಸ್, ಹೆಚ್ಚಾಗಿ ಈಗ ಚರ್ಮದ ಕಾಯಿಲೆಗಳಲ್ಲಿ ರಕ್ತಮೋಕ್ಷಣ ಅನ್ನುವಂಥದ್ದು ಪ್ರಮುಖ ವಿಧಾನ ಆಗಿದೆ. ಅದು ಸರಿ. ಈ ಲೀಚ್ ಥೆರಪಿ ಅಂತಲೂ ಕೂಡ ಹೇಳಿದರೆ ಅದೇನು ಲೀಚ್ ಥೆರಪಿ ಅಂದರೆ? ಲೀಚ್ ಥೆರಪಿ ಅಂತಂದರೆ ಈಗ ಒಂದು ಔಷಧಿ ರೂಪಿಯಾದ ಲೀಚ್ ಬರ್ತದೆ, ಅಂದರೆ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಮಳೆಗಾಲದಲ್ಲಿ ಎಲ್ಲ ಕೆಲವೊಂದು ಕಚ್ಚುವಂಥ ಲೀಚ್ಗಳಿರ್ತದೆ, ಅದರಿಂದ ತೂರಿಸುವಿಕೆ ಆ ಥರದ್ದೆಲ್ಲ ತೊಂದರೆಗಳು ಬರ್ತದೆ. ಹಿರುಡೋ ಮೆಡಿಸಿನಾಲಿಸ್ ಅಂತ ಒಂದು ಜಾತಿಯ ಲೀಚನ್ನು ನಾವು ಈ ಚಿಕಿತ್ಸೆಗೆ ಉಪಯೋಗಿಸ್ತೇವೆ. ಅಂದರೆ ಇದರಿಂದ ನಮ್ಮ ಈಗ ವೆರಿಕೋಸ್ ಅಲ್ಸರ್ಸ್ ಇರ್ಬೋದು, ಈಗ ಮೇಯ್ನಾಗಿ ಅಲ್ಸರ್ ಮ್ಯಾನೇಜ್ಮೆಂಟಲ್ಲಿ ಇದನ್ನು ಉಪಯೋಗಿಸ್ತೇವೆ, ಮತ್ತು ಚರ್ಮದ ಕಾಯಿಲೆಗಳಲ್ಲಿ ಇದನ್ನು ಉಪಯೋಗಿಸ್ತೇವೆ, ಮತ್ತು ಈಗ ಕೆಲವೊಂದು ನೋವುಗಳಲ್ಲಿ ಅಂಥದ್ರಲ್ಲಿ ಕೂಡ ಈಗ ಪಿತ್ತ ಪ್ರಧಾನ ಕಂಡೀಷನ್ಗಳಲ್ಲಿ ನಾವು ಇದನ್ನು ಉಪಯೋಗಿಸ್ತೇವೆ. ಇದರಿಂದ ಸಾಮಾನ್ಯವಾಗಿ ಆಗುವಂಥ ಉಪಯೋಗಗಳೇನು ಈ ಚಿಕಿತ್ಸೆಯಿಂದಾಗಿ? ಈ ಚಿಕಿತ್ಸೆಯಿಂದಾಗಿ ಮೇಯ್ನಾಗಿ ಬರುವಂಥದ್ದು ಅಂತಂದರೆ ಈಗ ವಾತರಕ್ತ ಅಂತಂದರೆ, ವಾತರಕ್ತ ಅಂತಂದರೆ ಈಗ ಗೌಟಿ ಆರ್ಥರೈಟಿಸ್ ಅಂಥ ಕಂಡೀಷನ್ಸ್ಗಳಲ್ಲಿ ಈಗ ರಕ್ತಮೋಕ್ಷಣವನ್ನು ಉಪಯೋಗಿಸ್ಬೋದು. ಮತ್ತು ಹಲವಾರು ಸ್ಕಿನ್ ಕಂಡೀಷನ್ಸ್, ಈಗ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಲೈಕೆನ್ ಪ್ಲಾನಸ್ ಇರ್ಬೋದು, ಇಂಥ ಕಂಡೀಷನ್ಸ್ಗಳಲ್ಲಿ ರೋಗಿಯ ಕಂಡೀಷನ್ಸನ್ನು ನೋಡಿಕೊಂಡು ಇಂಥದ್ರಲ್ಲಿ ಕೂಡ ಮಾಡ್ಬೋದು. ಮತ್ತು ನಾನು ಹೇಳಿದಾಗೆ ಈಗ ಬೇರೆ ಬೇರೆ ನೋವುಗಳಲ್ಲಿ ಆ ನೋವು ಯಾವ ರೀತಿ ಆಗಿದೆ, ಈಗ ಸ್ಪೋರ್ಟ್ಸ್ ಇಂಜುರೀಸ್ ಇರ್ಬೋದು, ಮಸಲ್ ಇಂಜುರೀಸ್ ಇರ್ಬೋದು, ಅಂಥದ್ರಲ್ಲಿ ಎಲ್ಲ ನಾವು ಇದನ್ನು ಮಾಡ್ತಾ ಹೋಗ್ಬೋದು. ಈಗ ಒಂದು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದರೆ ಒಂದು ರೋಗಕ್ಕೆ ಈ ಎಲ್ಲ ಐದು ಕೂಡ ಮಾಡಲೇಬೇಕಾದ ಅಗತ್ಯ ಇರ್ತದ ಅಥವಾ ಒಂದೊಂದು ಮಾತ್ರ ಮಾಡಬೇಕಾದ ಅಗತ್ಯ? ಈಗ ಸಾಮಾನ್ಯವಾಗಿ ಈಗ ದೀರ್ಘಕಾಲೀನ ಸಮಸ್ಯೆಗಳು ಅಂತ ಕೆಲವುದೇ ಇರ್ತದೆ. ಈಗ ಸ್ಕಿನ್ ಕಂಡೀಷನ್ಸ್ ನೋಡಿದರೆ ಈಗ ಹೆಚ್ಚಾಗಿ ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ ಬರುವಂಥದ್ದು ಈಗ ಸೋರಿಯಾಸಿಸ್ ಇರ್ಬೋದು, ಲೈಕೆನ್ ಪ್ಲಾನಸ್ ಇರ್ಬೋದು, ಇದೆಲ್ಲ ಆಟೋ ಇಮ್ಯೂನ್ ಕಂಡೀಷನ್ಗಳು. ಇದು ನಿಮಗೆ ಒಂದು ಸಿಟ್ಟಿಂಗಲ್ಲಿ ಎಲ್ಲ ಕೆಲವೊಂದ್ಸಲಿ ಹೋಗುವಂಥದ್ದಲ್ಲ. ಮತ್ತು ಈಗ ಕುಷ್ಠ ಅಂತ ಅನ್ನುವಂಥದ್ದು ಇದೆಲ್ಲ ಕುಷ್ಠ ಕ್ಲಾಸಿಫಿಕೇಷನಲ್ಲಿ ಬರುವಂಥದ್ದು, ಈಗ ಚರ್ಮದ ಕಾಯಿಲೆಗಳು, ಇದಕ್ಕೆಲ್ಲ ನಿಮಗೆ ದೀರ್ಘಕಾಲೀನ ಟ್ರೀಟ್ಮೆಂಟ್ ಬೇಕಾಗ್ತದೆ. ಇದರಲ್ಲಿ ವಮನ, ವಿರೇಚನ, ಮತ್ತು ಈಗ ರಕ್ತಮೋಕ್ಷಣ ಇದನ್ನೆಲ್ಲ ಕೆಲವೊಂದು ಥೆರಪಿಗಳ ಕಾಂಬಿನೇಷನ್ನಲ್ಲಿ ಬೇಕಾಗ್ತದೆ. ಮತ್ತು ಕೆಲವೊಂದು ಕಂಡೀಷನ್ಸ್ಗಳಿಗೆ ಒಂದೇ ಚಿಕಿತ್ಸೆ ಕೂಡ ಸಾಕಾಗ್ತದೆ, ಅದು ರೋಗಿಯ ಕಂಡೀಷನ್ ಅದನ್ನು ಹೊಂದಿಕೊಂಡು ಇರುತ್ತೆ. ಈ ಎಲ್ಲ ಚಿಕಿತ್ಸೆಗಳನ್ನು ಆಸ್ಪತ್ರೆಯಲ್ಲೇ ಕೊಡುವುದ ಅಥವಾ ಎಲ್ಲವನ್ನು ಸೇರಿ ಕೊಡೋದಿದ್ರೆ ಮನೆಯಲ್ಲಿಯೂ ಮಾಡ್ಬೋದಾ? ಇದರಲ್ಲಿ ಈಗ ಕೆಲವೊಂದು ಕಂಡೀಷನ್ಸ್ಗಳ ಈಗ ವಮನ ಇರ್ಬೋದು, ವಿರೇಚನ ಇರ್ಬೋದು, ಆಸ್ಪತ್ರೆಯಲ್ಲಿ ಮಾಡಿಸಿದರೆ ಸೂಕ್ತ ಇರ್ತದೆ. ಅಂದರೆ ಕೆಲವು ಈಗ ಸರಿಯಾಗಿ ಆಗಲಿಲ್ಲ, ಆಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಬಂದಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಸ್ಪತ್ರೆ ವಾಸ ಇದ್ದರೆ ಒಳ್ಳೆಯದು. ಮತ್ತು ಈಗ ಪ್ರತಿಮರ್ಶನಸ್ಯ ಆ ಥರ ರೂಪಿಯೆಲ್ಲ ಬರ್ತದೆ, ಅದನ್ನೆಲ್ಲ ಮನೆಯಲ್ಲಿ ಮಾಡಿಕೊಳ್ಬೋದು. ಇನ್ನೀಗ ಡೋಸೇಜ್ ಜಾಸ್ತಿ ಇರುವಂಥದ್ದು ಮರ್ಶನಸ್ಯ ಅಂತ, ಈಗ 8-10 ಡ್ರಾಪ್ ಹಾಕುವಂಥದ್ದು ಅಂಥದ್ದನ್ನೆಲ್ಲ ಈಗ ಅದಕ್ಕೆ ಮಸಾಜ್ ಮಾಡಿ ಎಲ್ಲ ಮಾಡಬೇಕಾಗುವಂಥದ್ದು ಇರ್ತದೆ, ಅದಕ್ಕೆ ಆಸ್ಪತ್ರೆಗೆ ಬಂದು ಮಾಡಿಸ್ಕೊಳ್ಳುವಂಥದ್ದು ಸೂಕ್ತ. ಕಾರಣ ಎಲ್ಲ ಪಂಚಕರ್ಮಗಳಿಗೂ ಸಹ ಆಸ್ಪತ್ರೆಗೆ ಬಂದು ಮಾಡಿಸ್ಕೊಳ್ಳುವಂಥದ್ದೇ ಸೂಕ್ತ ಇರ್ತದೆ. ಅಂದರೆ ಅದರದ್ದೇ ಆದ ಈಗ ಕಾಂಪ್ಲಿಕೇಶನ್ಸ್ ಕೂಡ ಇರ್ತದೆ ಕೆಲವೊಂದು ಕಂಡೀಷನ್ಸಲ್ಲಿ, ಹಾಗಾಗಿ ಬೇಕಾಗ್ತದೆ. ಮೊದಲಿಗೆ ನೀವು ಹೇಳಿದ್ರಿ ಈ ಪಂಚಕರ್ಮ ಚಿಕಿತ್ಸೆ ಅಂದರೆ ರೋಗಿಗೂ ಮಾಡಬಹುದು, ರೋಗ ಇಲ್ಲದಕ್ಕೂ ಮಾಡಬಹುದು ಅಂತ. ಈಗ ರೋಗ ಇಲ್ಲದ್ರೆ ಮಾಡುವುದಿದ್ರೆ ಇದಕ್ಕೊಂದು ಈಗ ಚಿಕಿತ್ಸೆಯ ಸಮಯ ಹೇಗೆ ಇದರಲ್ಲಿ? ಈಗ ವಸಂತ ವಮನ ಅಂತ ಹೆಚ್ಚಾಗಿ ನಾವು ಮಾಡ್ತೇವೆ, ವಸಂತ ಕಾಲದಲ್ಲಿ ಮಾಡುವಂಥದ್ದು. ಆ ಕಾಲದಲ್ಲಿ ನಮಗೆ ಈಗ ವಮನ ಮಾಡಿಸುವಂಥದ್ದು ಸೂಕ್ತ ಇರ್ತದೆ, ಕಾಲ ಇದೆ. ಈಗ ಪಿತ್ತ ಪ್ರಧಾನ ಕಾಲಗಳಲ್ಲಿ ಈಗ ಸಾಮಾನ್ಯವಾಗಿ ಈಗ ಮಳೆಗಾಲದ ಸಂದರ್ಭಗಳಲ್ಲಿ ಅಂಥ ಟೈಮಲ್ಲಿ ಈಗ ವಿರೇಚನ ಮಾಡಿಸುವಂಥದ್ದು ಸೂಕ್ತ ಆಗಿರ್ತದೆ. ಬಸ್ತಿ ಸಾಧಾರಣ ಆಲ್ಮೋಸ್ಟು ಈಗ ವಾತಕಾಲಗಳಲ್ಲಿ, ವಾತಕಾಲ ಅಂತಂದರೆ ವಾಯೋರ್ ಗ್ರೀಷ್ಮಾದಿಶು ತ್ರಿಷು ಅಂತ ಉಂಟು, ಗ್ರೀಷ್ಮ ವರ್ಷ ಹೇಮಂತ್ ಋತು ಅನುಸಾರವಾಗಿ ಶೋಧನವನ್ನು ಮಾಡ್ಬೋದು. ಈಗ ನಾನು ಹೋಗಿ ಬಂದು ಒಂದು ಆಸ್ಪತ್ರೆಯಲ್ಲಿ ಸೇರಿ ಈಗ ಮೊದಲೆಲ್ಲ ಈಗಂತ ಚಿಕಿತ್ಸೆಯನ್ನು ನಾವು ಮಾಡೋದು ಅಂತ, ನಾನು ಇಂಥದ್ದೆಲ್ಲ ಚಿಕಿತ್ಸೆ ಮಾಡಿಸ್ಬೇಕು ಒಂದು ಪಂಚಕರ್ಮ ಅಂದರೆ ಈ ಐದು ಚಿಕಿತ್ಸೆಯನ್ನು ಒಟ್ಟಿಗೆ ಮಾಡ್ಬೋದು? ಹೇಗೆ ಒಟ್ಟಿಗೆ ಮಾಡುವಂಥದ್ದು ಸೂಕ್ತ ಅಲ್ಲ. ಅಂದರೆ ಅದಕ್ಕೆ ತನ್ನದೇ ಆದ ಈಗ ಪ್ರತಿ ವಮನ ಮಾಡಿಸ್ಕೊಂಡ್ರೆ ಮತ್ತೆ ನೀವು ಒಂದೆರಡು ಮೂರು ದಿವಸಗಳ ಗ್ಯಾಪ್, ಈಗ ಆಹಾರದಲ್ಲಿ ವಿಧಾನಗಳಿವೆ ಮತ್ತೆ ಅದಕ್ಕೊಂದಷ್ಟು ದಿನ ಗ್ಯಾಪ್ ಕೊಡಬೇಕಾಗ್ತದೆ, ಮತ್ತು ವಿರೇಚನ ಈ ಥರ, ಅದಕ್ಕೆ ಅದರದೇ ಆದ ವಿಧಾನಗಳಿವೆ. ಇದೆಲ್ಲ ನಿಮಗೆ ಟೈಮ್ ಕನ್ಸ್ಯೂಮಿಂಗ್. ಈಗ ಒಂದೆರಡು ದಿವಸ ಒಂದು ವಾರ ಎಲ್ಲ ನಿಂತ್ಕೊಂಡು ಮಾಡಿಸ್ಕೊಳ್ತೇನೆ ಅಂತ ಎಲ್ಲ ಥೆರಪಿಯನ್ನು ಒಟ್ಟಿಗೆ ಮಾಡಿಸ್ಕೊಂಡು ಅಂದರೆ ಸರಿಯಾಗುವುದಿಲ್ಲ. ಅಂದರೆ ಅದಕ್ಕೆ ಅದರಿಂದಾಗಿ ಬೇರೆ ತೊಂದರೆಗಳು ಉಂಟಾಗಬಹುದು. ಅಂದರೆ ರೋಗದ ಈಗ ನಿರೋಗಿಯಾಗಿ ಬಂದರೆ ಅಂಥವರಲ್ಲಿ ನಾವು ಅವರ ಪ್ರಕೃತಿಯನ್ನು ನೋಡಿಕೊಂಡು, ಅವರಲ್ಲಿರುವ ದೋಷ ಪ್ರಾಧಾನ್ಯತೆಯನ್ನು ನೋಡಿಕೊಂಡು, ದೋಷದ ಅವಸ್ಥೆಯನ್ನು ನೋಡಿಕೊಂಡು ನಾವು ಬೇರೆ ಬೇರೆ ಈಗ ಪಂಚಕರ್ಮಗಳನ್ನು ಮಾಡ್ತೇವೆ. ಅಂದರೆ ಪಂಚಕರ್ಮ ಚಿಕಿತ್ಸೆ ಅಂದರೆ ಐದನ್ನು ಒಟ್ಟಿಗೆ ಮಾಡುವಂತಹ ವಿಷಯ ಇಲ್ಲ, ಯಾವುದು ಬೇಕೋ ಅದನ್ನು ಮಾತ್ರ, ಅಥವಾ ಆರೋಗ್ಯವಂತರಾಗಿದ್ದರೆ ಆರೋಗ್ಯವಂತರಾಗಿದ್ದರೆ ಅವರ ದೇಹದ ಪ್ರಕೃತಿಯನ್ನು ನೋಡಿಕೊಂಡು, ವಾತ ಪಿತ್ತ ಕಫ ಅಂತೆಲ್ಲ ಪ್ರಕೃತಿ ಇರ್ತದೆ, ಪ್ರಕೃತಿಯನ್ನು ನೋಡಿಕೊಂಡು ಅವರಿಗೆ ಹೊಂದಿಕೆ ಆಗುವಂತ ಪಂಚಕರ್ಮವನ್ನು ನಾವು ಮಾಡ್ತೇವೆ. ಈ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿದರೆ ಆಗುವಂತಹ ವಿಶೇಷ ಪ್ರಯೋಜನಗಳು ಏನು? ಪಂಚಕರ್ಮಗಳು ಈಗ ಮಾಡಿಸ್ಕೊಂಡ್ರೆ ಹೆಚ್ಚಾಗಿ ಮಾಡುವಂಥದ್ದು ವ್ಯಾಧಿ ಕಾಲದಲ್ಲಿ, ಈಗ ಬೇರೆ ಬೇರೆ ಡಿಸೀಸ್ ಬಂದಿರುವಾಗ ನಾವು ಪಂಚಕರ್ಮ ಮಾಡಿದರೆ, ಪಂಚಕರ್ಮ ಮಾಡಿ ನಿಮಗೆ ಔಷಧಿಯನ್ನು ತಗೊಂಡ್ರೆ ಬಹಳ ಬೇಗ ಪರಿಣಾಮಕಾರಿ ಬರ್ತದೆ. ಮತ್ತು ಕೆಲವೊಂದು ಕಂಡೀಷನ್ಸಲ್ಲಿ ಈಗ ಸಾಮಾನ್ಯ ಈಗ ಹೊಟ್ಟೆಗೆ ಬರೀ ಔಷಧಿಯನ್ನು ತಗೊಳ್ಳೋದ್ರಿಂದ ಪಂಚಕರ್ಮದಲ್ಲಿ ಬೇಗ ರಿಲೀಫ್ ಸಿಗ್ತದೆ. ಈಗ ಆಯುರ್ವೇದ ಅಂತಂದರೆ ಬಹಳಷ್ಟು ಜನರಿಗೆ ನಿಧಾನ ಅಂತ ಒಂದು ಭಾವನೆ ಇದೆ. ಹೌದು, ಈ ಪಂಚಕರ್ಮವನ್ನು ಮಾಡಿದರೆ ನಮಗೆ ಕ್ಷಿಪ್ರವಾಗಿ ರಿಸಲ್ಟ್ ಸಿಗ್ತದೆ. ಆದ್ದರಿಂದ ಪಂಚಕರ್ಮ ನಿಮಗೆ ಬಹಳ ಪರಿಣಾಮಕಾರಿಯಾಗಿದೆ. ಈಗ ಬರೀ ಹೊಟ್ಟೆಗೆ ಔಷಧಿ ತಗೊಳ್ಳೋದ್ರಿಂದ ಪಂಚಕರ್ಮ ಮಾಡಿಸೋದ್ರಿಂದ ಬಹಳ ಬೇಗ ರಿಸಲ್ಟ್ ಸಿಗ್ತದೆ. ಅಂದರೆ ಈ ಔಷಧಿಗೆ ಈ ಪಂಚಕರ್ಮ ಒಂದು ಪರ್ಯಾಯ ಅಲ್ಲ, ಔಷಧಿಗೆ ಒಂದು ಪರ್ಯಾಯ ಅಲ್ಲ. ಅಂದರೆ ರೋಗ ಬಲ ಜಾಸ್ತಿ ಇದ್ರೆ ಅಂತ ಕಂಡೀಷನ್ಸ್ ಅಲ್ಲಿ ಪಂಚಕರ್ಮ ಮಾಡಿದರೆ ನಿಮಗೆ ಬೇಗ ರಿಸಲ್ಟ್ ಸಿಗ್ತದೆ. ಈಗ ತುಂಬಾ ಕ್ರಾನಿಕ್ ಕಂಡೀಷನ್ ಇರ್ಬೋದು, ಇಲ್ಲ ಇದ್ರೆ ಬಲವಾನ್ ರೋಗಗಳಿರ್ಬೋದು, ಅಂಥದ್ರಲ್ಲಿ ಬರೀ ಔಷಧಿ ರೂಪ ಚಿಕಿತ್ಸೆಗಳು ಸಾಕಾಗುದಿಲ್ಲ. ಅದರಿಂದಾಗಿ ಪಂಚಕರ್ಮ ಅಂತ ಕಂಡೀಷನ್ಸ್ಗೆ ಸೂಕ್ತ ಆಗಿರ್ತದೆ. ಒಳ್ಳೆಯದು ಡಾಕ್ಟ್ರೆ. ಮುಖ್ಯವಾಗಿ ಏನೇನು ವಿಷಯಗಳೆಲ್ಲ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬರ್ತವೆ ಮತ್ತು ಇದನ್ನು ಮಾಡಿಸುವುದರಿಂದಾಗಿ ಏನು ಉಪಯೋಗಗಳಿದ್ದಾವೆ ಅನ್ನೋದನ್ನು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಪಂಚಕರ್ಮ ಚಿಕಿತ್ಸೆ ಕುರಿತು ಬೆಳ್ಳಾರೆಯ ರಕ್ಷಾ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಅವಿನಾಶ್ ಶಾಂತಿಮೂಲೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-425-8330ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ. ನಮ್ಮ ದೇಶ ಹಲಸಿನ ಕಾಯಿಗೆ ಹೆಸರಾಗಿದ್ದು, ಹಣ್ಣನ್ನ ನೇರ ಸೇವನೆಗೆ ಮತ್ತು ಕಾಯಿಗಳನ್ನು ಅಡುಗೆಗೆ ಉಪಯೋಗಿಸುತ್ತಾರೆ. ಹಲಸಿನಲ್ಲಿ ಸಕ್ಕರೆ ಮತ್ತು ಬೇರೆ ಬೇರೆ ಅನ್ನಾಂಗಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು, ಬೀಜದಲ್ಲಿ ಸಾರಜನಕ, ಪಿಷ್ಟ ಮತ್ತು ಖನಿಜಾಂಶಗಳಿವೆ. ಇದು ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಿಗೆ ಸೂಕ್ತವಾದ ಬೆಳೆ. ಇನ್ನುಳಿದ ಪ್ರದೇಶಗಳಲ್ಲಿ ಕೂಡ ಸಾಧಾರಣವಾಗಿ ಇದು ಬೆಳೆಯುತ್ತದೆ. ಹಲಸು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು 800ಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು, ಕೃಷಿಕರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಳವಾದ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಈ ಬೆಳೆಗೆ ಸೂಕ್ತ. ತೇವಾಂಶವುಳ್ಳ ಉಷ್ಣ ವಲಯದಲ್ಲಿ 1500 ಮೀಟರ್ ಎತ್ತರದವರೆಗೂ ಈ ಹಣ್ಣನ್ನು ಬೆಳೆಸಬಹುದು. ಜೂನ್ ಜುಲೈ ತಿಂಗಳು ಇದರ ನಾಟಿಗೆ ಸೂಕ್ತವಾದಂತಹ ಕಾಲ. ಇದರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತಳಿಗಳೆಂದರೆ ಸಿಂಗಾಪುರ್ ಹಲಸು ಅಥವಾ ಸಿಲೋನ್ ಹಲಸು, ಸ್ವರ್ಣ, ಪಾಲೂರು 1, ಕೊಂಕಣ್ ಪ್ರಾಲಿಫಿಕ್, ಹಾಗೆಯೇ ಸ್ಥಳೀಯ ತಳಿಗಳಾದ ಚಂದ್ರಹಲಸು, ರುದ್ರಾಕ್ಷಿ, ಜಾಣಗೆರೆ, ಲಾಲ್ಬಾಗ್ ಮಧುರ, ಸಿದ್ದು, ತೂಬಗೆರೆ ಸೆಲೆಕ್ಷನ್, ಗಂಬ್ಲೆಸ್ ಮುಂತಾದವು ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯುವಂತಹ ಹಲಸಿನ ತಳಿಗಳು. ಸಿಂಗಾಪುರ್ ಹಲಸು ಒಂದು ಒಳ್ಳೆಯ ತಳಿಯಾಗಿದ್ದು ಬೇಗ ಫಲ ಕೊಡುತ್ತದೆ. ಹಣ್ಣುಗಳು ಮಧ್ಯಮ ಗಾತ್ರದ್ದಾಗಿವೆ. ಸ್ವರ್ಣ ತಳಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರಿಂದ ಬಿಡುಗಡೆ ಮಾಡಲಾಗಿದೆ. ಈ ತಳಿ 2-3 ಕಾಯಿಗಳ ಗೊಂಚಲನ್ನು ಮುಖ್ಯ ಬುಡದ ಹಾಗೂ ರೆಂಬೆಗಳ ಮೇಲೆ ಬರುವುದರಿಂದ ಉತ್ತಮ ಇಳುವರಿ ನೀಡುತ್ತದೆ. ಕಾಯಿ ಸರಾಸರಿ 6-8 ಕಿಲೋಗ್ರಾಂ ತೂಕವಿದ್ದು ಸ್ವರ್ಣ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಪಾಲೂರು 1 ತಳಿ ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಲಾದಂತಹ ಅಧಿಕ ಇಳುವರಿ ನೀಡುವ ತಳಿ. ವರ್ಷಕ್ಕೆ 2-3 ಬಾರಿ ಹಣ್ಣನ್ನು ಕೊಡುತ್ತದೆ. ಸಾಮಾನ್ಯವಾಗಿ ಮಾರ್ಚಿನಿಂದ ಜೂನ್, ಅಕ್ಟೋಬರ್ನಿಂದ ಡಿಸೆಂಬರ್. ಸುಮಾರು 80 ಹಣ್ಣುಗಳು ಪ್ರತಿ ಗಿಡದಲ್ಲೂ ಕೂಡ ಬಿಡುತ್ತವೆ. ಕೊಂಕಣ್ ಪ್ರಾಲಿಫಿಕ್ ತಳಿ ಕೊಂಕಣ್ ಕೃಷಿ ವಿದ್ಯಾಪೀಠ ದಾಪೋಲಿ ಮಹಾರಾಷ್ಟ್ರದ ಹಣ್ಣು ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆದಂತಹ ತಳಿ. ಅಧಿಕ ಇಳುವರಿ ಇದು ನೀಡುತ್ತದೆ. ಸುಮಾರು 450-550 ಕಿಲೋಗ್ರಾಂ ಪ್ರತಿ ಮರಕ್ಕೆ ನೀಡುತ್ತದೆ. ಪ್ರತಿ ಹಣ್ಣಿನ ಭಾರ ಸುಮಾರು 5.5 ಕಿಲೋಗ್ರಾಂ ಇರುತ್ತದೆ. ಇತ್ತೀಚೆಗೆ ಕಸಿ ಮಾಡಿದ ಉತ್ತಮ ಜಾತಿಯ ಗಿಡಗಳು ಬೇಗನೆ ಫಲ ನೀಡುವ ಗುಣವನ್ನು ಹೊಂದಿವೆ. ಇದನ್ನು ನೆಡಬೇಕಾದಂತಹ ಅಂತರ 30x30 ಅಡಿ. ಇದರಲ್ಲಿ 40 ಕಸಿ ಗಿಡಗಳು ಎಕರೆಗೆ ಬರುತ್ತವೆ. ಪ್ರತಿ ಗಿಡಕ್ಕೆ 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಒದಗಿಸುವುದು ಒಳ್ಳೆಯದು. ಇದನ್ನು ನಾಟಿ ಮಾಡಲಿಕ್ಕೆ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಬೇಕು. 3 ಘನ ಅಡಿ ಅಳತೆಯ ಗುಣಿಗಳನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಶಿಫಾರಸು ಮಾಡಿದ ಅಂತರದಲ್ಲಿ ತೆಗೆಯಬೇಕು. ನಂತರ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿದ ಮಿಶ್ರಣದಿಂದ ತುಂಬಬೇಕು. ಗಿಡಗಳನ್ನು ತಲಾ 1 ಗುಣಿಗಳ ಮಧ್ಯಭಾಗದಲ್ಲಿ ನಾಟಿ ಮಾಡಿ ಕೋಲಿನ ಆಸರೆಯನ್ನು ಒದಗಿಸಬೇಕು. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಕೂಡ 2 ಕಂತುಗಳಲ್ಲಿ ಒದಗಿಸಬೇಕು. ಪಾತಿಯನ್ನು ಸ್ವಚ್ಛವಾಗಿಟ್ಟುಕೊಂಡು ಬೇಸಿಗೆಯಲ್ಲಿ ಪ್ರತಿ 12-15 ದಿನಗಳಿಗೆ ಒಮ್ಮೆ ನೀರನ್ನು ಒದಗಿಸಬೇಕು. ಕಸಿ ಮಾಡಿದಂತಹ ಗಿಡಗಳು ನಾಟಿ ಮಾಡಿದ 4 ನಂತರ ಹಣ್ಣು ಕೊಡಲು ಆರಂಭಿಸುತ್ತವೆ. ಸಿಂಗಾಪುರ್ ತಳಿ ನಾಟಿ ಮಾಡಿದ 2.5 ಫಲ ನೀಡುತ್ತದೆ. ಪ್ರತಿ ವರ್ಷ ಪ್ರತಿ ಗಿಡಕ್ಕೆ 50-250 ಹಣ್ಣುಗಳು ಸಿಗುತ್ತವೆ. ಇದರಿಂದಾಗಿ ಪ್ರತಿ ಎಕರೆಗೆ 16-20 ಟನ್ ಹಣ್ಣಿನ ಇಳುವರಿಯನ್ನು ಪಡೆಯಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 32,000-45,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 33,000-36,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 24,500-27,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 7,500-10,500 ರೂಪಾಯಿ, ತೆಂಗಿನಕಾಯಿ 1 ವರ್ಗ 1,000-ಕ್ಕೆ 20,000-26,000 ರೂಪಾಯಿ, ತೆಂಗಿನಕಾಯಿ 2 ವರ್ಗ 1,000-ಕ್ಕೆ 18,000-22,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,250 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,450-4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,100-2,300 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,000-4,800 ರೂಪಾಯಿ, ಆಮದು ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,200-4,600 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,250-4,900 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,000-62,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500-4,500 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 5,500-6,500 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 4,000-5,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,000-7,000 ರೂಪಾಯಿ. ಇದು ಇಂದಿನ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ, ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.